ಆಮೇಲೆ ಗಿಡಗಳು ಸುಡುದು ಗಿಡ ಸುಡುದು ಮಾಡಬಾರ್ದು ಆಕ್ಚುಲಿ, ಇಟ್ಸ್ ನಾಟ್ ಗುಡ್, ಸರಿ ಅಲ್ಲ ಅದು. ಅದನ್ನ ಆದಷ್ಟು ಈಗ ಸಾಕಷ್ಟು ತಂತ್ರಜ್ಞಾನಗಳು ಅದಾವ, ಅದನ್ನ ಮೈಕ್ರೋ ಎಲ್ಲ ಒಂದ್ ಕಡೆ ಗುಂಪು ಹಾಕಿಟ್ಟು ಅದು ಮೈಕ್ರೋಬಿಯಲ್ ಕಲ್ಚರ್ ಸಿಕ್ತದ ರಾಯಚೂರ್ನಾಗ. ಅದಕ್ಕೇನ್ರಿ ನೀವು ಮೈಕ್ರೋಬಿಯಲ್ ಕಲ್ಚರ್ ಹೊಡೆದ್ರೆ ಅದು ಗೊಬ್ಬರ ಆಗುತ್ತಲ್ಲೇ. ಆಮೇಲೆ ರೀಸೆಂಟ್ ಆಗಿ ನಿಮ್ಗೆ ಒಂದು ಕಾಟನ್ ಸ್ಟಾಕ್ ಪುಲ್ಲರ್ ಅಂತೇಳಿ ಬಂದದ್ ನೀವು ಕೃಷಿ ಇಲಾಖೆನಾಗ, ಇದ್ರ ಮ್ಯಾಗ ಸಬ್ಸಿಡಿ ಮ್ಯಾಗ ಸಿಗ್ತದದು. ಸೊ ಅದೇನ್ ಮಾಡ್ತದ ಅಂದ್ರೆ ನಿಮ್ಗೆ ಹತ್ತಿ ಪೂರಾ ತಳಗಿನಿಂದ ರೂಟ್ ಹಿಡ್ಕೊಂಡು ಕಿತ್ಕೊಂಡ್ಬಿಡುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು ರೀ, ಸಾಕಷ್ಟು ಕೃಷಿ ಇಲಾಖೆ ಇದ್ರೊಳಗೆ ಇಟ್ಟಿದ್ದಾರೆ. ಈ DCH ಅನ್ನ DCH-32 ಕೆಲವೊಂದು ಭಾಗದಲ್ಲಿ ಇನ್ನು ಬೆಳೀತಿದ್ದಾರೆ, ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ DCH-32. ಯಾಕೆ ಅದರಲ್ಲಿ ತಳಿ ಸುಧಾರಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ಕ್ರೀನಿಂಗ್ ಮಾಡಿ ಇನ್ನು ಈ ಭಾಗಕ್ಕೂ ತರ್ತಕ್ಕಂತ ಪ್ರಯತ್ನ ನಡೀತಾ ಇದೆಯಾ BTH-32? DCH ನ್ಯಾಗ ನೀವು ನೋಡಿರ್ಬೇಕು, DCH-32 ಮೊದ್ಲು ಉದ್ದ ಇದನ್ನ ಹೇಳದಿಲ್ಲ, ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ ಇಲ್ಲಿ ಬೆಳೆದಾರ್ರಿ. ಮೊದ್ಲೆಲ್ಲ ದಶಕದಲ್ಲಿ BTH-32 ನಾವು ಇಲ್ಲಿ ಟ್ರಯಲ್ ಮಾಡಿವಿ, ರೈತರು ಹೊಲದಾಗೂ ಸ್ವಲ್ಪ ಹಾಕಿ ನೋಡಿದ್ವಿ. ಏನಾಗ್ಯದ ಓವರ್ ಆಲ್ ಮಣ್ಣಿನ ಆರೋಗ್ಯ 40 ವರ್ಷ ಹಿಂದೆ ಏನಿತ್ತು ಆ ಆರೋಗ್ಯ ಉಳ್ಕೊಂಡಿಲ್ಲ ಈಗ. ಸೊ ಇದು ಈ DCH-32 ನೋಡ್ರಿ, ಯಾಕಡೆ ಯಾವ ಕಡೆ ಹೆಚ್ಚಿಗೆ ಉಳಿದ ಅಂದ್ರೆ ನಿಮ್ ಧಾರವಾಡ ಸೈಡ್, ಮೈಸೂರು ಸೈಡ್, ಹಾವೇರಿ ಸೈಡ್, ಅಲ್ಲಿ ಸ್ವಲ್ಪ ಬೆಳೀತಾರೆ. ಇದನ್ನ ಈ ಕಡೆ ಸೈಡ್ ಹೋಗೇ ಬಿಟ್ಟದ, ಯಾಕಂದ್ರೆ ಇದು ಯಾವಾಗ ನೀರಾವರಿ ಬಂತು ಈ ಕಡೆ ಭಾಗದಾಗ ರೈತರು. ನೀವು ನೋಡ್ರಿ ಈಗ ಎತ್ತುಗಳು ಇಲ್ಲ ಮನಿಗಳನ್ನಾಗ, ನಿಮ್ ದನಕರುಗಳು ಕಡಿಮೆ ಆಗ್ಯಾವ, ನಿಮ್ ಕೊಟ್ಟಿಗೆ ಗೊಬ್ಬರ ಹಾಕುದು ಬಿಟ್ಟಾರೆ. ಸೊ ಸಾಯಿಲ್ ಹೆಲ್ತ್ ಓವರ್ ಆಲ್ ಈ DCH-32 ಅನ್ನೋದು ಹೆಂಗದ ಅಂತಂದ್ರೆ, ಸಾಯಿಲ್ ಹೆಲ್ದಿ ಇರ್ಬೇಕು. ನೀವು ಆರ್ಗ್ಯಾನಿಕ್ ಕಂಟೆಂಟ್ ಹೆಚ್ಚಿದ್ರೆ ಅಷ್ಟೇ ಅದು ಚೆನ್ನಾಗಿ ಬರ್ತದೆ. ಇಲ್ಲಿ ಕಂದ್ರೆ ನಿಮ್ಗೆ ಅದು ಇಳುವರಿನೇ ಕೊಡಂಗಿಲ್ಲ. ನೀವು ರೈತರು DCH-32 ಯಾಕೆ ಹೋಯ್ತು ಅಂತ ಕೇಳಿದ್ರೆ ಹೇಳೋದು ಇಲ್ರಿ, ಅದಕ್ಕೆಲ್ಲ ವೈಟ್ ಫ್ಲೈ ಬಂದ್ಬಿಡ್ತು, ವೈಟ್ ಫ್ಲೈ ಬಂದು ಇಳುವರಿ ಹೋಗ್ತದೆ. ವೈಟ್ ಫ್ಲೈ ಮೇಜರ್ ಅವಾಗ ಅವಾಗ ಈಗ 30 ವರ್ಷ ಹಿಂದಿಂದ ಹೇಳಾತೀರಿ. ಸೊ ಅವಾಗ ವೈಟ್ ಫ್ಲೈ ಬಂದಿದ್ದಕ್ಕ ನಶಿಸಿ ಹೋಗಿತ್ತದ. ಹೌದು. ಸೊ ಈಗ ಇದು ಸ್ವಲ್ಪ ಏನಾಗುತ್ತೆ, DCH-32 ಜಾತಿ ಇದೇನು ವಿಜಾತಿಯ ಸಂಕರ್ಣ ತಳಿ ಅಂತ ನಾವು, ವಿಜಾತಿ ಅಂದ್ರೆ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡ್. ಇದು ಒಂದ್ ಸ್ವಲ್ಪ ರಸ ಇರು ಕಿಡಿಗೆ ಸ್ವಲ್ಪ ಸಸೆಪ್ಟೇಬಲ್, ಹೌದು, ನಿರೋಧಕ ಶಕ್ತಿ ಇರಂಗಿಲ್ಲ. ಸೊ ಹಂಗಾಗಿ ಈಗ ನೀವು ಇದನ್ನೇನ್ರೆ ಬೆಳೆದ್ರೆ ಇಲ್ಲಿ ಒಂದ್ 15-20 ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ನೀವು BT ಹತ್ತಿ ಏನ್ ಬೆಳೆಯತ್ತಿರಲ್ಲ, ಇದು ಸ್ವಜಾತಿಯ ಹೈಬ್ರಿಡ್ ತಳಿಗಳು ಅಂತೀವಿ ನಾವು, ಇಂಟ್ರಾ ಸ್ಪೆಸಿಫಿಕ್ ಹೈಬ್ರಿಡ್ ಅಂತೀವಿ ನಾವು. ಅಂದ್ರೆ ನಿಮ್ಗೆ ಇದಕ್ಕ ನೀವು 6-8 ಸ್ಪ್ರೇ ಬೇಕಾತಂದ್ರೆ ಅದಕ್ಕೆ 15-20 ಸ್ಪ್ರೇ ಬೇಕಾಗುತ್ತೆ. ಮುಂದೆ ಮುಳೋರ ಇದ್ರ ಇಳುವರಿ ಮತ್ತೆ ನಮ್ಮ DCH ಇಳುವರಿ ಆಮೇಲೆ BT ಹತ್ತಿ ಇಳುವರಿ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ಅದು 20 ಕೊಟ್ರೆ ಇದು ನಿಮ್ಗೆ ಮ್ಯಾಕ್ಸಿಮಮ್ 10 ಕೊಡ್ತದೆ, ಇಲ್ಲಿ ಕೈ 8 ಕ್ವಿಂಟಲ್ ಕೊಡ್ತದೆ, ಅದು ಒಂದು ಪ್ರಾಬ್ಲಮ್ ಬರ್ತದೆ. ಇಳುವರಿ ಮಟ್ಟ ಏರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದು ಬಿಕಾಸ್ ಆಫ್ ಇಕಾಲಜಿ ಚೇಂಜ್, ಇಕಾಲಜಿ ಸಂಬಂಧ ಆಗಿದೆ. ತಾವು ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ ನೋಡ್ರಿ, ರೈತರು ಪ್ರತಿ ವರ್ಷ BT ಹತ್ತಿ ಬೆಳೆದಂತ ಕ್ಷೇತ್ರದಲ್ಲಿ BT ಹತ್ತಿ ಹಾಕ್ತಿರ್ತಾರೆ, ಯಾವ ಬೆಳೆ ಒಂದು ಪರಿವರ್ತನೆ ಮಾಡೋದು ಒಳ್ಳೇದಂತೀರಿ ತಾವು? ಈ ಭಾಗಕ್ಕೆ ತೊಗರಿ ಹೋಗುದು ಚಲೋ. ನಾ ಈ ಸಲ ಹತ್ತಿ ಬೆಳೆದ್ರೆ ನೆಕ್ಸ್ಟ್ ಟೈಮ್ ತೊಗರಿ ಹೋಗ್ರಿ, ಇಲ್ಲ ಮಳಿ ಹೆಚ್ಚು ಕಡಿಮೆ ಆಯ್ತಂದ್ರೆ ನೀವು ಜೋಳ ಅಳಿಬಹುದು. ಬಟ್ ಈಗ ನಾವು ಹಿಂಗೆ ಹೇಳುದು ತಪ್ಪಾಗುತ್ತೆ, ಯಾಕಂದ್ರೆ ರೈತರು ಡಿಸೈಡ್ ಮಾಡೋರು ಅವರು, ಅವ್ರದೇ ಅವ್ರವ್ರ ಕಮಿಟ್ಮೆಂಟ್ಸ್ ಇರ್ತಾವೆ. ಏನೇನೋ ಕಮಿಟ್ಮೆಂಟ್ಸ್ ರೈತರು. ಹೌದು, ಇಲ್ಲ ಅದು ಏನಾಗಿದೆ, ಇದನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಕ್ರಾಪ್ ಇಲ್ಲ ರೈತರಿಗೆ. ರೆಮ್ಯುನರೇಟಿವ್ ಕ್ರಾಪ್ ಏನಂತೀವಿ ನಾವು, ಇಳುವರಿ ಹೆಚ್ಚು ಅಂದ್ರೆ ಆದಾಯ ಹೆಚ್ಚು ಬರುವಂತ ಬೆಳೆ. ಇದನ್ನ ಬಿಟ್ಟರೆ ಬೇರೆ ಇಲ್ಲ, ನಮ್ಮ ರಾಯಚೂರಿಗೆ ಬೇರೆ ಬೆಳೆ ಇಲ್ಲ, ವಾಣಿಜ್ಯ ಬೆಳೆ. ಹೌದು, ನೀವು ಹತ್ತಿ ಮ್ಯಾಗ ಹತ್ತಿ ಬೆಳೆದ್ರು ಸಾಯಿಲ್ ಹೆಲ್ತ್ ಕಾಪಾಡಬೇಕಂತ ಹೇಳ್ತೀನಿ ನಂಗೆ. ಯಾಕಂದ್ರೆ ನೀವು ಕೊಟ್ಟಿ ಗೊಬ್ಬರ ಹಾಕ್ರಿ. ಸೊ ಇದನ್ನ ಮಾಡೋದ್ರಿಂದ ನೀವು ಉಳಿಸ್ಕೋಬಹುದು, ಹತ್ತಿ ಬೆಳಿಬಹುದು. ಆದಷ್ಟು ಕ್ರಾಪ್ ರೊಟೇಟ್ ಮಾಡೋದು ಚಲೋ, ಬೆಳೆ ಪರಿವರ್ತನೆ ಮಾಡೋದು ಚಲೋ. ಇಲ್ಲಪ್ಪ ಹಂಗೆ ಮಾಡಿದ್ರು ಫಲವತ್ತತೆಯನ್ನು ಕಾಪಾಡ್ಕೋಬಹುದು. ತಾವು ಹತ್ತಿ ತಳಿ ಪ್ರಬಂಧರಾಗಿ ಕೆಲಸ ಮಾಡ್ತಾ ಇದ್ದೀರಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ರೈತರ ಸಮಸ್ಯೆಗಳು ಸಾಕಷ್ಟು ಗೊತ್ತು. ಹತ್ತಿ ಬೆಳೀತಕ್ಕಂಥ ರೈತರ ಸಮಸ್ಯೆಗಳು, ವಿಶೇಷವಾಗಿ ಹತ್ತಿ ಬೆಳೀತಕ್ಕಂಥ ರೈತರ ಸಮಸ್ಯೆಗಳು, ಆ ರೈತರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಸಂಶೋಧನೆಗಳು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಏನ್ ಮಾಡ್ತಾ ಇದ್ದೀರಿ ತಾವು? ಈಗ ನಿಮ್ಗೆ ಒಂದಂತರ ಹೇಳಿದಿಲ್ಲ, ಬೆಸ್ಟ್ ಹೈಬ್ರಿಡ್ ಒಂದು ಕಂಡು ಹಿಡಿದು ಮಾಡ್ತೀವಿ ನಾವು. ಆಮೇಲೆ ಲಾಟ್ ಆಫ್ ಟ್ರೈನಿಂಗ್ಸ್ ಮಾಡ್ತೀವಿ, ತರಬೇತಿ ಕೊಡ್ತೀವಿ ರೈತರಿಗೆ. ನಾವು ರೈತರು ಹೊಲಕ್ಕೆ ಹೋಗ್ತೀವಿ. ನೋಡ್ಬೋದು ನೀವು, ಈಗ ಸಾಕಷ್ಟು ಚೇಂಜಸ್ ಆಗ್ಯಾವಲ್ಲ, ಒಂದ್ 5-6 ವರ್ಷ ಹಿಂದೆ ಹೋದ್ರೆ ಬಹಳ ಸನಿ ಸನಿ ಹಾಕ್ತಿದ್ರು ಬೀಜ. ಈಗ 1-2 ಅಡಿ ಹಾಕ್ತಾ ಇದ್ದಾರೆ. ಇದು ಒಂದು ಚೇಂಜ್ ಮಾಡಿವಿ ನಾವು. ತಾವು ಹೇಳೋದು 2-3 ಹೇಳ್ತೀರಾ, 2-3 ಫೂಟ್ ಸಾಲಿಂದ ಸಾಲಿಗೆ, 3 ಸಾಲಿಂದ ಸಾಲ, 2 ಸಸಿಯಿಂದ ಸಸಿಗೆ, ಬೀಜಿಂದ ಬೀಜಕ್ಕೆ. ಹೌದೌದು, ಅದ್ ರೈತರ ಒಂದು ಭಾವನೆ ಏನದ್ರಿ, ಸನಿ ಸನಿ ಹಾಕಿದ್ರೆ ಇಳುವರಿ ಹೆಚ್ಚು ಬರ್ತದ ಅಂತ ತಿಳ್ಕೊಂತಾರೆ. ಹಂಗಿಲ್ಲ, ನೀವು 2 ಅಡಿ ಕೊಟ್ರೆ ಅದು ಇಳುವರಿನೇ ಸಮಸ್ಯೆಗಳು ಜಾಸ್ತಿ ಮಾಡಿರ್ತೀವಿ, ಇನ್ನ ಹೆಚ್ಚಿಗೆ ಬರ್ತದೆ ಇಳುವರಿ. ಹೇಗೆ ಸರ್ ಅವಕಾಶಗಳು ಹತ್ತಿ ಬೆಳಿಲಿಕ್ಕೆ ನಮ್ಮ ಒಂದು ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು? ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ ಮನುಷ್ಯನಿಗೆ ಮುಖ್ಯವಾಗಿ ಆಹಾರ ಬೇಕು, ಅನ್ನ ಬೇಕು, ಬಟ್ಟೆ ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಬಟ್ಟೆ ಮುಖ್ಯವಾಗಿ ಕಾಟನ್ ಇಂದೇ ಆಗೋದು, ಹತ್ತಿಯಿಂದನೇ ಯಾವ ತರ ಸ್ಕೋಪ್ ಇದೆ ಮುಂದಿನ ದಿನಗಳು ಅಂತ ಹೇಳ್ತೀರಿ ಹತ್ತಿ ಬೆಳೆಯುವಂತ ರೈತರಿಗೆ? ಇಲ್ಲ, ನಿಮಗ ಈ ಬೇರೆ ಬೆಳೆಗಳು ನೋಡಿದ್ರೆ ಇದ್ರೊಳಗೆ ಸಂಶೋಧನೆ ಒತ್ತುಗಳು ಹೆಚ್ಚದ್ರಿ ಹತ್ತಿನೇ. ಹಿಂಗಾಗಿ ನಿಮಗೆ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದ್ದಾವ. ಹಂಗಾಗಿ ರೈತರಿಗೆ ಇದನ್ನ ಬಿಟ್ಟರೆ ಬೇರೆ ಅಲ್ಟರ್ನೇಟಿವ್ ಇಲ್ಲ, ನಾ ಹೇಳದನ್ನ ಪರ್ಯಾಯ ಇಲ್ಲ ಅವರಿಗೆ. ಸಂಶೋಧನೆ ಅಂತೂ ನಡೀತಾ ಇದೆ, ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದಾವ. ಇಟ್ ಈಸ್ ಗೋಯಿಂಗ್ ಟು ಸ್ಟೇ ಹಿಯರ್. ಇದು ಇದ್ದೇ ಇರುತ್ತೆ. ಒಂದು ಮುಖ್ಯವಾದದ್ದು ಹತ್ತಿಯಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ. ಇಲ್ಲಿ ನೋಡ್ತಾ ಇದ್ದೀವಿ ಹರಿ ನೀರ್ ಮಾಡ್ತಾ ಇದ್ದಾರೆ ರೈತರು. ತಾವು ಈ ಹನಿ ನೀರಾವರಿ ಬಗ್ಗೆ ಏನಾದರೂ ಸಂಶೋಧನೆಗಳು ಹತ್ತಿಯಲ್ಲಿ ಆಗ್ತಾ ಇದೆಯಾ? ಹನಿ ನೀರಾವರಿ ಮಾಡಿವಲ್ಲ, ನಮ್ಮ ಅಜಯ್ ಕುಮಾರ್ ಅಂತ ವಿಜ್ಞಾನಿಗಳಿದ್ದಾರೆ, ಅವ್ರು ಮಾಡ್ತಾ ಇದ್ ಮಾಡ್ಯಾರ ಅದನ್ನ. ಹತ್ತಿಗ ನಿಮ್ಗ ನೀರ್ ನಿಂದಿರಿಸುವಂಗ ಬೇಕಾಗಿಲ್ರಿ. ಹತ್ತಿಗೆ ನೀರಿನ ಪ್ರಮಾಣ ನೀವು ಡ್ರಿಪ್ ಇರಿಗೇಷನ್ ನಾಗ ನೀವು ಎರಡು ಪಟ್ಟು ಇಳುವರಿ ತಗೋದು. ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀವು ರೂಟ್ ಝೋನ್ ಅಷ್ಟೇ ಹಸಿಯಾದ್ರೆ ಏನಾಗುತ್ತೆ ನಿಮ್ಗೆ, ಡ್ರಿಪ್ ಮಾಡೋದ್ರಿಂದ ಕಳೆ ಅಷ್ಟು ಬರಂಗಿಲ್ಲ. ನೀವು ಡೈರೆಕ್ಟ್ ರೂಟ್ ಝೋನಿಗೆ ನೀವು ನೀರ್ ಉಣಿಸೋದ್ರಿಂದ, ಆಮೇಲೆ ಫರ್ಟಿಗೇಷನ್ ಸ್ಟಡೀಸ್ ಆಗಿದಾವ, ಫರ್ಟಿಲೈಸರ್ ಡೈರೆಕ್ಟ್ ಡ್ರಿಪ್ ಲಿಂದ ಕೊಟ್ಬಿಡುದು, ಅಲ್ಲಿ ನಿಮ್ಗೆ ಇಳುವರಿ ಬಹಳ ಹೆಚ್ಚದ್ರಿ. ಆಕ್ಚುಲಿ ಇಲ್ಲಿ ಈ ಭಾಗದಾಗ ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಬರ್ತಾ ಇಲ್ಲ. ಡ್ರಿಪ್ ಮಾಡ್ತಾ ಇಲ್ಲ ಯಾರು ರೈತರು? ಪೊಟೆನ್ಶಿಯಲ್ ಐತೆ ಡ್ರಿಪ್ ಇರಿಗೇಷನ್ ಮಾಡಿ. ನೀವು ನಾರ್ಮಲ್ ಹರಿ ನೀರು ಒಂದ್ ಎಕರೆ ಮಾಡಿದ್ರೆ ಡ್ರಿಪ್ ನೀವು ಹತ್ತು ಎಕರೆ ಮಾಡಬಹುದು. ಡ್ರಿಪ್ ಮುಖಾಂತರ ಪೋಷಕಾಂಶಗಳು ಸಹ ಕೊಡಬಹುದು ಹತ್ತಿ ಬೆಳೆಗೆ. ಪೋಷಕಾಂಶನೂ ಕೊಡಬಹುದು ನೀವು ಡೈರೆಕ್ಟ್ ಅಲ್ಲಿ, ಆಮೇಲೆ ಪೋಷಕಾಂಶಗಳು ವೇಸ್ಟ್ ಆಗುದಿಲ್ಲ. ಹೌದು, ನೀವು ಡೈರೆಕ್ಟ್ ಗಿಡಕ್ಕೆ ಸಿಗ್ತದೆ ಪೋಷಕಾಂಶ. ಅದ್ರ ಬಗ್ಗೆ ಒತ್ತಾಸೆ ನಡೀತಾ ಇದೆ ನಿಮ್ಮಲ್ಲಿ? ಏನಾದ್ರು ಸಂಶೋಧನೆಗಳು ಆಗ್ತಾ ಇದ್ದಾವೆ? ಮಾಡ್ತಾ ಇದ್ದೀವಿ, ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಒಳ್ಳೆ ಸರ್, ಏನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ತಾವು ವಿಸಿಟ್ ಮಾಡಬಹುದು ನಮ್ಮ ಸಂಶೋಧನಾ ಕೇಂದ್ರಕ್ಕೆ. ಹೊಸ ಹೊಸ ತಂತ್ರಜ್ಞಾನಗಳಾವ, ಬಂದು ತಾವು ವಿಸಿಟ್ ಮಾಡಬಹುದು. ಹತ್ತಿ ಬೆಳೆಯುವಂತ ರೈತರು ನೋಡಿ ಸಲ ಬಹಳಷ್ಟು ಖುಷಿಯಾಗಿದ್ದಾರೆ. ಒಳ್ಳೆ ರೇಟ್ ಇದೆ, ಒಳ್ಳೆ ಇಳುವರಿ ಬಂದಿದೆ. ಒಂದು ರೈತರ ಸಮಸ್ಯೆ ಬಿಡಿಸಲಿಕ್ಕೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ, ಮತ್ತು ಕೊನೆಯ ಒಂದು ಬೀಡಿನ ಹತ್ತಿಗೆ ಬಂದಾಗ ಬರೋದು ಈ ಒಂದು ಮೈ ತುರಿಕೆ ಬಿಡ್ತಕ್ಕಂತ ಹುಳು ಬಹಳಷ್ಟು ಕಾಡ್ತಾ ಇದೆ ನಮಗೆ ಅಂತಕ್ಕಂಥದ್ದು. ಸಂಶೋಧನೆ ಮಾಡ್ತಾ ಇದೀವಿ, ಈ ನಿಟ್ಟಿನಲ್ಲಿ ಸಂಶೋಧನೆ ಸ್ಟಾರ್ಟ್ ಮಾಡಿದೀವಿ, ನೋಡೋಣ ಬರೋ ದಿನಗಳಲ್ಲಿ ಬರ್ತದೆ. ಒಳ್ಳೆ ಸರ್, ಭಾಗವಹಿಸಿ ಒಳ್ಳೆ ವಿಚಾರ ಕೊಟ್ಟಿದ್ರು ರೈತರಿಗೆ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ನಮ್ಮ ರೈತರಿಗೆ, ಹತ್ತಿ ಬೆಳೆಯುವಂತವ್ರಿಗೆ? ಈಗ ಒಂದ್ ಹೇಳ್ತೀನಿ ರೈತರಿಗೆ, ಈ ತಂತ್ರಜ್ಞಾನ ಏನ್ ಬಂತು, ಇನ್ನೂ ಹೊಸ ತಂತ್ರಜ್ಞಾನ ಬರ್ತಾ ಇದಾವ. ಪರಿಸರ ಮತ್ತು ಅರಣ್ಯ ಇಲಾಖೆಯವರು ಒಂದ್ ಪೇಪರ್ ನಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನೋಟಿಫಿಕೇಶನ್ ಕೊಟ್ಟಿದ್ರು, ಯಾವಾಗ ಅಂದ್ರೆ October 15th. ಅವೇರಿನ ಅವರು ಕೇಳ್ತಾ ಇದ್ರು, ರೈತರಿಗೆ ಕೇಳಿದಾರೆ ಅವರು ಡೈರೆಕ್ಟ್, ನಿಮ್ಗೆ ಹೊಸ ಟೆಕ್ನಾಲಜಿ ಬೇಕೇನಂತೇಳಿ. ಇನ್ನೂ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವ. ಅವ್ರು ರೈತರು ಕೇಳಿದ್ರಿಂದ ರೈತರು ಮಿನಿಸ್ಟ್ರಿಗೆ ಬರಿಬೇಕಾಗ್ಯದ. ಆಕ್ಚುಲಿ ತಂತ್ರಜ್ಞಾನ ಬೇಕೋ ಬೇಡ ಅಂತ ಕೇಳಿದಾರು. ಇಲ್ಲಿ ಏನಾಗ್ಯದ, ಆ ತಂತ್ರಜ್ಞಾನ ಏನದ ಅನ್ನೋದು ರೈತರಿಗೆ ಹೇಳಿ ಆ ಮಾಹಿತಿ ಕೇಳಿದ್ರೆ ಮಾತು ಬೇರೆ ಇರ್ತೀವಿ. ಬಟ್ ನಿಮ್ ಹೊಸ ತಂತ್ರಜ್ಞಾನ ಬೇಕೇನು ಅಂತ ಕೇಳ್ಬಿಟ್ಟಾರ. ಅವ್ರು ಸ್ವಲ್ಪ ಜನ ಏನ್ ಮಾಡ್ಯಾರ, ನೀವು ಡೈರೆಕ್ಟ್ ಬೇಡ ಅಂತ ಹೇಳಿ ಬಹಳ ಜನ ಬರ್ದಿದಾರಂತ. ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಸರಿಯಾಗಿ, ತಿಳ್ಕೊಂಡಿಲ್ಲ ಸಾಕಷ್ಟು ಜನ ತಿಳ್ಕೊಂಡಿಲ್ಲ. ಮುಂದೆ ಏನಾಗೈತೆ ನಿಮ್ಗ, ಈಗ ನೀವೇ ನೋಡ್ತೀರಿ, ಈಗ ಬಿಟಿ ಹತ್ತಿ ಬಂದ ಕೂಡಲೇ ಎಷ್ಟು ಉದ್ಧಾರ ಆಗ ರೈತರು, ನಿಮಗೂ ಎಕ್ಸಾಮ್ ನಿವೇಶನಗಳು, ಒಳ್ಳೆ ಅಭಿಪ್ರಾಯ ಬಂದಿದೆ ಈಗ. ಒಳ್ಳೆ ಅಭಿಪ್ರಾಯ, ನೀವು ತಂತ್ರಜ್ಞಾನ ಯಾವಾಗಲೂ ಯಾವುದೇ ತಂತ್ರಜ್ಞಾನ ಚಲೋ ಇಲ್ಲ ಅಂತ ಹೇಳಕ್ ಬರುದಿಲ್ರಿ. ತಂತ್ರಜ್ಞಾನ ರೈತರಿಗೆ ಚಲೋ ಆಗುವಂತ ತಂತ್ರಜ್ಞಾನೇ ತಂದಿರ್ತಾರ. ತಂತ್ರಜ್ಞಾನ ಮಾತ್ರ ಚಲೋ ಇರುತ್ತೆ, ಬಟ್ ಏನು ನೀವು ಮ್ಯಾನೇಜ್ಮೆಂಟ್ ಮಾಡೋದು ರೈತರಿಗೆ ಕರೆಕ್ಟ್ ಮುಟ್ತಾ ಇಲ್ಲ. ಈಗ ನಿರ್ವಹಣೆ ಮಾಡುವಂತ ಕ್ರಮಗಳಿರ್ಬೋದು, ಅವು ಸರಿಯಾಗಿ ಮುಟ್ತಾ ಇಲ್ಲ ಅಂತ ನಾ ಅನ್ಕೊಂತೀನಿ. ಬರೋ ದಿನಗಳನ್ಯಾಗ ರೈತರ ಜೋಡಿ ನಾವು ಈಗ ಏನ್ ಗ್ಯಾಪ್ ಅದಲ್ಲ, ಇದು ಟೆಕ್ನಾಲಜಿ ಇದನ್ನ ಗ್ಯಾಪ್ ಅದಲ್ಲ, ಇದನ್ನ ಅದನ್ನ ಅಡ್ಜಸ್ಟ್ ಅರೇಂಜ್ ಮಾಡ್ಲಿಕ್ಕೆ ನಾವು ಮಾಡ್ತೀವಿ, ಕಡಿಮೆ ಮಾಡ್ಲಿಕ್ಕೆ ನೋಡ್ತೀವಿ. ಒಳ್ಳೆ ಸರ್, ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದ. ನಮ್ಮ ರೈತ ಬಾಂಧವರು ನೀವು ಹೇಳಿದಂತ ವಿಚಾರವನ್ನ ಗಮನಿಸಲಿ. ಮುಖ್ಯವಾಗಿ ತಂತ್ರಜ್ಞಾನ ನಿರ್ವಹಣೆ ಬಹಳ ಮುಖ್ಯ ಬಿಟಿ ಹತ್ತಿಯಲ್ಲಿ. ನಿರ್ವಹಣೆಯನ್ನ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಯಶಸ್ವಿಯಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇದಾವೆ. ಒಳ್ಳೆ ತಂತ್ರಜ್ಞಾನಗಳು ಇನ್ನೂ ಹೆಚ್ಚು ಈ ಒಂದು ಬಿಟಿ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ಸರ್, ನಮಸ್ಕಾರ. ಇದುವರೆಗೆ ಬಿಟಿ ಹತ್ತಿಯಲ್ಲಿ ಇತ್ತೀಚಿನ ನವೀನ ತಂತ್ರಜ್ಞಾನಗಳ ಕುರಿತು ತಳಿತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 4,450 ರೂಪಾಯಿಯಿಂದ 4,700 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6,800 ರೂಪಾಯಿಯಿಂದ 7,750 ರೂಪಾಯಿ. ಅಲಸಂದೆ ಕೌಪಿಯ 7,189 ರೂಪಾಯಿಯಿಂದ 7,189 ರೂಪಾಯಿ.